ಆದ್ರೆ ಜಾತಿ ಮತ ಭೇದ ಇಲ್ಲದೆ ಜಗತ್ತಿನ ಎಲ್ಲ ಮಕ್ಕಳಿಗೆ ಹಾಲು ಉಣಿಸುವ ಏಕೈಕ ತಾಯಿ ಅಂದ್ರೆ ಆಕೆ ಗೋಮಾತೆ. ಅದಕ್ಕೋಸ್ಕರವೇ ಗಾವೋ ವಿಶ್ವಸ್ಯ ಮಾತರಹ ಅಂತ ಬಂದಿದ್ದ ಹಾಗೆ. ಸೂತ್ರ ಒಂದು, ಉಪಕಾರ ಮಾಡು. ಎರಡನೇ ಸೂತ್ರ ಹೇಳುತ್ತೆ, ಅಯ್ಯ ಉಪಕಾರ ಮಾಡು, ಅದು ಮಾಡಿದ ಉಪಕಾರ ಮರೆತು ಬಿಡು, ನಾನೇ ಮಾಡಿದ್ದು ನಾನೇ ಮಾಡಿದ್ದು ಹೇಳ್ಬೇಡ. ಅದು ಹೇಳಿದ್ರೆ ಅದು ವ್ಯಾಪಾರ ಆಗುತ್ತೆ, ವ್ಯವಹಾರ ಆಗುತ್ತೆ. ಅದು ಪ್ರಚಾರ ಇಲ್ಲದ, ಪ್ರತಿಫಲ ಅಪೇಕ್ಷೆ ಇಲ್ಲದ ಉಪಕಾರ ಆಗ್ಬೇಕು. ಇಳೆಯಿಂದ ಮೊಳಕೆ ಯೋಗ ಬಂದು ತಮಟೆಗಳಿಲ್ಲ. ಈಗ ಒಂದು ಗಿಡ ಬರುವಾಗ ಊರಿಗೆಲ್ಲ ಹೇಳ್ಕೊಂಡು ಬಂತ ಇಲ್ವಲ್ಲ. ಫಲಮಾಗ ಒಂದು ತುತ್ತೂರಿ ದನಿ ಇಲ್ಲ. ಬೆಳಕಿಯುವ ಸೂರ್ಯ ಚಂದ್ರದೊಂದು ಸದ್ದಿ ಇಲ್ಲ. ಹೊಲಿನ ತುಟಿಗಳನ್ನ ಮಂಕುತಿಮ್ಮ. ವಾಟ್ ಎ ಬಿಗ್ ಮೆಸೇಜ್. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಒನ್, ಹೂ ಪರ್ಫಾರ್ಮ್ ಅಂಡ್ ಇನ್ಫಾರ್ಮ್. ಸೆಕೆಂಡ್ ಗ್ರೂಪ್, ಹೂ ಓನ್ಲಿ ಇನ್ಫಾರ್ಮ್ಸ್, ಡಸ್ ನಾಟ್ ಪರ್ಫಾರ್ಮ್. ಥರ್ಡ್ ಗ್ರೂಪ್, ಓನ್ಲಿ ಪರ್ಫಾರ್ಮ್ಸ್, ಡಸ್ ನಾಟ್ ಇನ್ಫಾರ್ಮ್. ನಿಜವಾಗಿ ಹೇಳ್ತಾನೆ, ನಿಮ್ಮ ಸಂಸ್ಥೆ ಮೂರನೇ ಗ್ರೂಪ್ಗೆ ಸೇರಿರ್ತಕ್ಕಂಥ. ಪ್ರಚಾರ ಇಲ್ಲದ, ಪ್ರತಿಫಲಾಪೇಕ್ಷೆ ಪರೋಪಕ್ಕಾಗಿರ್ಬೇಕು ಎರಡನೇ ಸೂತ್ರ. ಮೂರನೇ ಸೂತ್ರ ಹೇಳುತ್ತೆ, ಅಯ್ಯ ಉಪಕಾರ ಮಾಡು, ಮಾಡಿದ ಉಪಕಾರ ಮರೆತು ಬಿಡು, ಆದರೆ ಇನ್ನೊಬ್ಬರಿಗೆ ಮಾಡಿದ ಉಪಕಾರವನ್ನು ಮರಿಬೇಡ. ಯಾಕಂದ್ರೆ ಅದು ಅಪರಾಧ, ಅಪಚಾರ. ಕೃತಜ್ಞಸ್ಯ ನಾಸ್ತಿ ದುಷ್ಕೃತಿ. ನನಗೆ ಇವತ್ತು ತುಂಬಾ ಸಂತೋಷ ಆಗಿರೋದು, ಬಂಧುಗಳೇ ಒಂದು ಮಾತನ್ನು ಹೇಳಬೇಕು. ಆ ಕಣ್ಣಿಗೆ ಕಾಣುವ ಆ ಮರ, ಅದು ಕಣ್ಣಿಗೆ ಕಾಣದ ಅದರ ಬೇರಿನ ಬಲದಿಂದ ನಿಂತಿದೆ. ಈ ಬೃಹತ್ಕಾರವಾದ ಈ ಕಟ್ಟಡಗಳು, ಈ ಸಂಸ್ಥೆಗಳು, ಕಣ್ಣಿಗೆ ಕಾಣುವ ಸಂಸ್ಥೆಗಳು ನಮ್ಮ ಕಣ್ಣಿಗೆ ಕಾಣದ ಅದರ ಅಡಿಪಾಯದಿಂದ, ಬುನಾದಿಯಿಂದ ನಿಂತಿದೆ. ಅದು ನಮಗೆ ಕಾಣ್ತಾ ಇಲ್ಲ. ನಾವು ಮಹಡಿಯನ್ನ ಹೊಗಳ್ತೇವೆ, ಅಡಿಪಾಯನ ಮರೆತು ಬಿಡ್ತೇವೆ. ನಾನು ಹೇಳಲಿಕ್ಕೆ ಕಾರಣ, ಇಷ್ಟು ಒಂದು ವಿಶಾಲವಾದಂತಹ ವಿಖ್ಯಾತವಾದಂತಹ ಸಂಸ್ಥೆಯ ಸಂಸ್ಥಾಪಕರನ್ನ ನೆನೆಸಿಕೊಳ್ಳುವ ದಿನ ಇದೆಯಲ್ಲ, ಇದು ಅತ್ಯಂತ ಅರ್ಥಪೂರ್ಣ ಹಾಗೂ ಬಹಳ ಪ್ರಶಂಸನೀಯವಾದ ಕೆಲಸ. ಹಾಗೆ ಕನ್ನಡದಲ್ಲಿ ಒಂದು ಇನ್ನೊಂದು ಒಳ್ಳೆ ಮಾತಿದೆ. ಅಲ್ಲ, ಕನ್ನಡದಲ್ಲಿ ತುಂಬಾ ಒಳ್ಳೆ ಮಾತುಗಳಿವೆ ಬಿಡಿ. ಯಾಕಂದ್ರೆ ಕನ್ನಡದ ನುಡಿ ಅದು ಬರೀ ನುಡಿಯಲ್ಲ, 6.5 ಕೋಟಿ ಕನ್ನಡಿಗರ ದನಿ ಅದು ನಮ್ಮ ಕನ್ನಡ. ಕನ್ನಡ ಭಾಷೆ ಅರ್ಥವಾಗದವರಿಗೆ ಕಲ್ಲು, ಅರ್ಥವಾದವರಿಗೆ ಅದು ಕಲ್ಲು ಸಕ್ಕರೆ, ಬಲ್ಲವನೇ ಬಲ್ಲ ಕಲ್ಲು ಸಕ್ಕರೆ ರುಚಿ ಅದು ನಮ್ಮ ಕನ್ನಡ. ಕನ್ನಡದ ಲಿಪಿ, ಓದಲು ಬಾರದವರಿಗೆ ಕೊಕ್ಕರೆ ಕಾಲು, ಓದಲು ಬಂದವರಿಗೆ ಅದು ಅಕ್ಕರೆ ಸಾಲು ಅದು ನಮ್ಮ ಕನ್ನಡ. ಅದರ ಒಂದು ಮಾತು ಹೇಳುತ್ತೆ, ಅಯ್ಯ ಸಿಕ್ಕ ಸಿಕ್ಕಲ್ಲಿ ಉಗುಳಬಾರದು, ಸಿಕ್ಕ ಸಿಕ್ಕವರಿಂದ ಉಗಿಸಿಕೊಳ್ಬಾರ್ದು. ಬರದವರಿಗಾಗಿ ಕಾಯಬಾರದು, ಬಂದವರನ್ನ ಕಾಯಿಸಬಾರದು, ಸಿಕ್ಕಿದವರಿಗಾಗಿ ಹುಡುಕಬಾರದು, ಸಿಕ್ಕಿದವರನ್ನ ಬಿಡಬಾರದು, ಕೊಡದವರನ್ನ ಕೇಳಬಾರದು, ಕೊಟ್ಟವರನ್ನ ಮರಿಬಾರದು. ನಾನು ಇಷ್ಟನ್ನು ಹೇಳಲಿಕ್ಕೆ ಕಾರಣ ನಾನೆಲ್ಲೋ ನೀವೆಲ್ಲೋ, ಆದರೂ ಕೂಡ ನನ್ನನ್ನ ಕರೆಸಿ ಈ ಅವಕಾಶವನ್ನು ಕೊಟ್ಟಂತಹ ಸನ್ಮಾನ್ಯ ಕುಲಪತಿಗಳಾದ ಹನುಮಂತಪುರರು ಹಾಗೂ ಮಾನ್ಯ ಮಿತ್ರರಾದ ಎಂ ಕೆ ನಾಯಕರವರನ್ನು ನಾನು ಮರೆತಿಲ್ಲ. ನಿಮಗೆ ಆಭಾರಿ ಆಗಿದ್ದು ಹೇಳಿಕೆ ನಾನು ಈ ಮಾತನ್ನು ಹೇಳಿ. ಸರ್, ಒಂದು ಮಾತು ಹೇಳಿಬಿಡ್ತೇನೆ, ನನ್ನಲ್ಲಿ ಈಗ ಅಧಿಕಾರ ಇಲ್ಲ, ಅಂತಸ್ತು ಇಲ್ಲ, ಸ್ವತ್ತು ಸಂಪತ್ತುಗಳಿಲ್ಲ, ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಹೇಳಬೇಡಿ. ಅದು ತಪ್ಪು. ಪ್ರೀತಿ ಇದೆಯಲ್ಲ, ಸ್ನೇಹ ಇದೆಯಲ್ಲ, ಸೌಹಾರ್ದತೆ ಇದೆಯಲ್ಲ, ಅದಕ್ಕೆ ಯಾವ ಖರ್ಚು ಇಲ್ವಲ್ಲ, ಯಾವ ಬಂಡವಾಳವೂ ಬೇಕಿಲ್ಲಲ್ಲ, ಕೊಟ್ಟಿದ್ದು ಅದು ಇದು ಪ್ರೀತಿ ಹಿಂದೆ ಪ್ರೀತಿ ಕೆಲಸ ಮಾಡಿ. ಒಳ್ಳೆಯ ಮಾತು ಇದೆಯಲ್ಲ, ಹಾರುವ ಹಕ್ಕಿಗೆ ಏಣಿ ಬೇಕೆ, ಈಜುವ ಮೀನಿಗೆ ದೋಣಿ ಬೇಕೆ, ಒಳ್ಳೆಯ ಮಾತಿಗೆ ಹೊನ್ನು ಬೇಕೆ, ಏನು ಬೇಡ. ಪಂಡಿತರನ್ನ, ಪ್ರತಿಭಾವಂತರನ್ನ, ಸಮರ್ಥರನ್ನ, ಸಾಧಕರನ್ನ, ಸಮಯ ಸಾಧಕರನ್ನಲ್ಲ, ಅವರನ್ನ ಗುರುತಿಸಿ ಪುರಸ್ಕರಿಸಿ ಪ್ರೋತ್ಸಾಹಿಸುವುದು ಒಂದು ಸದ್ಗುಣ, ಸತ್ಕಾರ್ಯ, ಸತ್ ಸಂಪ್ರದಾಯ. ಯಾಕೆಂದ್ರೆ ಹೀಗೆ ಮಾಡುವುದರಿಂದ ಒಂದು ನಮ್ಮ ಸಮಾಜದ ಋಣವನ್ನು ನಾವು ಕೆಳಗಿಳಿಸದಾಗುತ್ತೆ, ಎರಡನೇ ಅವರಿಗೆ ಒಂದು ಉತ್ತೇಜನ ಕೊಟ್ಟಾಗುತ್ತೆ, ಹಾಗೂ ಈ ಪ್ರಶಸ್ತಿ ಪುರಸ್ಕೃತರಲ್ಲದವರಿಗೆ ಒಂದು ಉತ್ತೇಜನ ಕೊಟ್ಟಾಗುತ್ತೆ. ಆ ಕಡೆಗೆ ಇದು ತುಂಬಾ ಸಂತೋಷದ ಕೆಲಸ. ಯಾಕಂದ್ರೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸಾಹೇಬರು ಎಲ್ಲ ಮಾಡ್ತಾರೆ. ಒಂದು ಒಳ್ಳೆ ಮಾತು ಹೇಳ್ತೇನೆ ಕೇಳಬೇಕು, ಇದು ಅದ್ಭುತವಾಗಿ ನಾನು ಒಂದ್ ಕಡೆ ಬರೆದಿದ್ದು ಏನೆಂದರೆ, ಇದು ಸತ್ಯ, ನಾವು ಸತ್ತ ಮೇಲೆ ನಮ್ಮ ಬಟ್ಟೆ ಬರೆ ಬಡ ಬಗ್ಗರ ಪಾಲು, ನಾವು ಸತ್ತ ಮೇಲೆ ನಮ್ಮ ಆಸ್ತಿ ಪಾಸ್ತಿ ನಗ ನಾಣ್ಯ ವಸ್ತು ಒಡವೆ ಮಡದಿ ಮಕ್ಕಳ ಪಾಲು, ನನ್ನ ದೇಹ ಅಗ್ನಿ ಪಾಲು, ನನ್ನ ಆಸ್ತಿ ಗಂಗೆ ಪಾಲು, ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು, ಭಾರಿ ದಕ್ಷಿಣ ಪುರೋಹಿತರ ಪಾಲು, ಭೂರಿ ಭೋಜನ ಬಂಧು ಮಿತ್ರರ ಪಾಲು. ಆದರೆ ನಾನು ಗಳಿಸಿದ ಒಳ್ಳೆಯ ಹೆಸರು, ನಾನು ಪಡೆದ ಒಳ್ಳೆಯ ಕೀರ್ತಿ, ನಾನು ಮಾಡಿದ ಸಮಾಜ ಸೇವೆ, ಸತ್ಕಾರ್ಯ, ಪರೋಪಕಾರ ಇವು ಮಾತ್ರ ನನ್ನ ಪಾಲು, ಇದ್ರೆ ಬೇರೆ ಯಾರಿಗೂ ಬೇರೆ ಇಲ್ಲ ಪಾಲು. ಇವತ್ತು ನಾನು ಮೂರು ವರ್ಗದ ಜನರಿಗೆ ಕೆಲವು ನಿಮಿಷಗಳು ಹೇಳಬೇಕು. ಒಂದು, ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಕೆಲವು ಕಿವಿ ಮಾತುಗಳು. ಎರಡನೇದು, ಅಧ್ಯಾಪಕ ಮಿತ್ರರಿಗೆ. ಮೂರನೇದು, ಈ ಬೋಧಕೇತರ ಸಿಂಧಿ ಬುದ್ಧಿ ನಾಯಕರು ಹೇಳಿದ್ರು, ಅವರಿಗೆ ಕೂಡ ಕೆಲವು ಮಿತ್ರ ಆದಷ್ಟು ಕಡಿಮೆಯಲ್ಲಿ ಹೇಳಿಕ್ಬಾರ್ದು. ಅಧ್ಯಯನದಿಂದ ಪಡೆದ ಜ್ಞಾನ ಎಂದರೆ ಅದು ಪುಸ್ತಕದ ಬದನೆಕಾಯಿ, ಅನುಭವದ ಜ್ಞಾನವೆಂದರೆ ಅದು ಬಲಿತು ಮಾಗಿದ ಹಣ್ಣು. ಇದು ಪುಸ್ತಕ ಜ್ಞಾನ ಅಲ್ಲ, ಇದು ಮಸ್ತಕ ಜ್ಞಾನ. ಇದು ಕ್ಲಾಸ್ ರೂಮ್ನೊಳಗಿನ ಜ್ಞಾನ ಅಲ್ಲ, ಇದು ಲೋಕಜ್ಞಾನ. ಇದು ಪಠ್ಯದಿಂದ ಪಡೆದ ಜ್ಞಾನ ಅಲ್ಲ. ನಿಮಗೆ ಪಠ್ಯ ಪುಸ್ತಕದಲ್ಲಿ ನೀವು ಓದದಂತ ವಿಷಯವನ್ನ ನಾನು ಹೇಳ್ತೇನೆ. ಇದು ಲೋಕಜ್ಞಾನ, ಇದು ವಿಷಯ ಜ್ಞಾನ ಮಾತ್ರ ಅಲ್ಲ, ವ್ಯವಹಾರ ಜ್ಞಾನ. ಕಾಮನ್ ಸೆನ್ಸ್ ವಿದೌಟ್ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಎಜುಕೇಶನ್ ವಿದೌಟ್ ಕಾಮನ್ ಸೆನ್ಸ್. ಸಿಲೆಬಸ್ ಫಾರ್ ಲೈಫ್ ಇಸ್ ಡಿಫ್ರೆಂಟ್ ದನ್ ದ ಸಿಲೆಬಸ್ ಆಫ್ ದ ಯೂನಿವರ್ಸಿಟಿ. ದಯವಿಟ್ಟು ತಿಳ್ಕೊಳ್ಳಿ. ಕಾಲೇಜುಗಳ ಪಠ್ಯಕ್ರಮವೇ ಬೇರೆ, ಜೀವನದ ಪಠ್ಯಕ್ರಮವೇ ಬೇರೆ. ಇಲ್ಲಿ ರ್ಯಾಂಕ್ ಹೊಡೆದವರು ಅಲ್ಲಿ ಬಿದ್ದು ಹೋಗ್ತಾರೆ. ಯಾಕೆ? ಜೀವನದ ಶಿಕ್ಷಣ ಇರೋದಿಲ್ಲ. ಅದಕ್ಕೋಸ್ಕರ ಯಾಕೆಂದ್ರೆ ನಾನು ಇವತ್ತು ಹೇಳುವಂತ ವಿಷಯ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇಲ್ಲದ ವಿಷಯ, ಹಾಗೂ ಬಹುಶಃ ನಿಮ್ಮ ಮೇಷ್ಟ್ರುಗಳು ಹೇಳದಂತ ವಿಷಯ. ಯಾಕೆ ಅಂದ್ರೆ ಸ್ಪಷ್ಟವಾಗಿ ಹೇಳ್ತೇನೆ. ಎ ಪ್ರೊಫೆಸರ್ ಇನ್ ಅಗ್ರಿಕಲ್ಚರ್ ಮೈ ಟೆಲ್ ಯು ಹೌ ಟು ಟ್ರೀಟ್ ಅನ್ ಇನ್ಫೆಕ್ಟೆಡ್ ಪ್ಲಾಂಟ್, ಬಟ್ ಹಿ ವಿಲ್ ನಾಟ್ ಟೆಲ್ ಯು ಹೌ ಟು ಟ್ರೀಟ್ ಅನ್ ಇನ್ಫೆಕ್ಟೆಡ್ ಮೈಂಡ್. ದ ಅಡ್ವೊಕೇಟ್ ವಿಲ್ ಟೀಚ್ ಯು ಹೌ ಟು ವಿನ್ ಎ ಕೇಸ್ ಇನ್ ದ ಫ್ಯಾಮಿಲಿ ಕೋರ್ಟ್, ಬಟ್ ಹಿ ವಿಲ್ ನಾಟ್ ಟೆಲ್ ಯು ಹೌ ಟು ವಿನ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ಸಂಸಾರದಲ್ಲಿ ಸೋತು ಗೆಲ್ಲಬೇಕು, ಎದ್ದು ಸೋಲಬಾರದು, ಅದನ್ನು ಹೇಳಿಕೊಡಲ್ಲ. ಎ ಪ್ರೊಫೆಸರ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವಿಲ್ ಟೀಚ್ ಯು ಹೌ ಟು ಮೇಕ್ ಎ ಬಿಗ್ ಮನಿ, ಬಟ್ ವಿಲ್ ನಾಟ್ ಟೆಲ್ ಯು ಹೌ ಟು ಮೇಕ್ ಎ ಗುಡ್ ಮ್ಯಾನ್. ಎಂತ ಮಾತು, ಯಾವ್ದು ಇಂಪಾರ್ಟೆಂಟ್ ಸರ್ ಅಲ್ವಾ? ಅದು ಬರೀ ಹಣವಂತ ಆಗುದು ಹೇಗೆ ಅಂತ ಹೇಳಿಕೊಡ್ತಾರೆ, ಬಟ್ ಗುಣವಂತ ಆಗುದು ಅವ್ರು ಹೇಳಿಕೊಡಲ್ಲ. ಎ ಪ್ರೊಫೆಸರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿಲ್ ಟೀಚ್ ಯು ಹೌ ಟು ಕನ್ಸ್ಟ್ರಕ್ಟ್ ಎ ಹೌಸ್, ಬಟ್ ವಿಲ್ ನಾಟ್ ಟೆಲ್ ಯು ಹೌ ಟು ರನ್ ದ ಹೌಸ್. ಮನೆಗಳ ಕಟ್ಟಲು ಇಡಬೇಕು ಇಟ್ಟಿಗೆಗಳ ಒಟ್ಟಿಗೆ, ಆದರೆ ಮನೆಗಳ ನಡೆಸಲು ಇರಬೇಕು ಮನೆಗಳು ಒಟ್ಟಿಗೆ, ಅದನ್ನು ಹೇಳಿಕೊಡಲ್ಲ ಅಲ್ವಾ? ಎ ಡಾಕ್ಟರ್ ವಿಲ್ ಟೀಚ್ ಯು ಹೌ ಟು ಲಿವ್ ಫಾರ್ ಲಾಂಗ್ ಯುವರ್ ಸೆಲ್ಫ್, ಬಟ್ ವಿಲ್ ನಾಟ್ ಟೆಲ್ ಯು ಹೌ ಟು ಲಿವ್ ಫಾರ್ ಅದರ್ಸ್ ಆಲ್ಸೋ. ಹಿ ಓನ್ಲಿ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್, ಸ್ವಾಮಿ ವಿವೇಕಾನಂದ ಸೇಸ್. ಎ ಪ್ರೀಸ್ಟ್ ವಿಲ್ ಡಿಕ್ಲೇರ್ ಯು ಹಸ್ಬೆಂಡ್ ಅಂಡ್ ವೈಫ್ ಅಟ್ ದ ಟೈಮ್ ಆಫ್ ವೆಡಿಂಗ್, ಬಟ್ ವಿಲ್ ನಾಟ್ ಟೀಚ್ ಯು ಹೌ ಟು ಬಿಕಮ್ ಎ ಲೈಫ್ ಪಾರ್ಟ್ನರ್. ವಿದ್ಯಾರ್ಥಿಗಳೆಂದರೆ ಅವರವರ ಮನೆಯ ನಂದಾದೀಪಗಳು, ಹೆತ್ತವರ ಕನಸುಗಳು. ಹೆತ್ತವರಿಗೆ ಕನಸು ನನಸು ಮಾಡ್ಲಿಕ್ಕೆ ಆಗಿಲ್ಲ, ನಿಮ್ಮ ಮೂಲಕ ಮಾಡ್ತಾ ಇದ್ದಾರೆ. ಅದೇ ರೀತಿಯ ಒಂದು ಈ ಸಂಸ್ಥೆಯ ಸೊಬಗು ಸೌಂದರ್ಯ, ಸಮಾಜದ ಆಸ್ತಿ, ದೇಶದ ಭವಿಷ್ಯ, ದೇಶದ ಭರವಸೆ ನೀವುಗಳು. ಅದಕ್ಕೋಸ್ಕರ ಪೇರೆಂಟ್ಸ್ ಹೋಪ್ಸ್ ಟು ರಿಯಲೈಸ್ ದ ಡ್ರೀಮ್ಸ್ ಥ್ರೂ ಯು, ಅಂಡ್ ದ ಕಾಲೇಜ್ ವಾಂಟ್ಸ್ ಟು ಗೆಟ್ ಎ ನೇಮ್ ಅಂಡ್ ಫೇಮ್ ಥ್ರೂ ಯು, ಅಂಡ್ ದ ನೇಷನ್ ವಾಂಟ್ಸ್ ಟು ಪ್ರೋಗ್ರೆಸ್ ಥ್ರೂ ಯು. ವಿದ್ಯಾರ್ಥಿ ದಿನಗಳೆಂದ್ರೆ ಅತ್ಯಂತ ಸಂತೋಷದ ದಿನಗಳು, ಎಂಜಾಯ್ ಮಾಡಿ ಅದು ಮತ್ತೆ ಸಿಗೋಲ್ಲ. ಸ್ವಲ್ಪ ವಲ್ನರೇಬಲ್ ಪೀರಿಯಡ್, ಯು ಆರ್ ಪ್ರೋನ್ ಫಾರ್ ಕನ್ಫ್ಯೂಷನ್, ಪ್ರೋನ್ ಫಾರ್ ಇಲ್ಯೂಷನ್ಸ್, ಫಾರ್ ಲಾಟ್ ಆಫ್ ಡೌಟ್ಸ್. ಆ ಸಮಯದಲ್ಲಿ ಹಾಗೆ ಆಗುದು, ಯಾಕೆಂದ್ರೆ ವಿದ್ಯಾರ್ಥಿ ದಿನಗಳ ಹಾಗೆ ಅದು ಈ ವಯಸ್ಸಿನಲ್ಲಿ ಆಗುವಂತಹ ಸಹಜವಾದ ಪ್ರಕ್ರಿಯೆಗಳು. ಯಾಕೆ? ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ನಿಮಗೆ ನಾವು ಹೇಳ್ಬೇಕಾಗಿ, ಈ ವಯಸ್ಸಿನಲ್ಲಿ ಪ್ರಾಯ ಬಂದೊಡನೆ ಹುಟ್ಟುವುದು ಹುಡುಗರಿಗೆ ಗಡ್ಡ ಮೀಸೆ, ಒಂದೊಂದು ಕೂದಲಿಗೆ ಒಂದೊಂದು ಆಸೆ. ಪ್ರಾಯ ಬಂದೊಡನೆ ತಟ್ಟುವುದು ಹುಡುಗರಿಗೆ ವಯ್ಯಾರದ ರೋಗ, ಒಂದೊಂದು ಮಾತಿಗೆ ಒಂದೊಂದು ರಾಗ. ವಾಟ್ಯ ಲುಕಿಯಾ, ಈಸ್ ಲುಕಿಂಗ್ ಅಟ್ ಮೀ, ಅವನು ಎಲ್ಲ ನೋಡ್ತಾನೆ ಯಾರಿಗೂ ಅಲ್ವಾ? ಸ್ಟೂಡೆಂಟ್ ಡೇಸ್ ಆರ್ ದ ಮೋಸ್ಟ್ ಪ್ರೆಷಿಯಸ್ ಪೀರಿಯಡ್ ಆಫ್ ಲೈಫ್, ವೇರ್ ಯು ಕ್ಯಾನ್ ಲೇ ಎ ಗುಡ್ ಫೌಂಡೇಶನ್. ಇಫ್ ದ ಫೌಂಡೇಶನ್ ಇಸ್ ಸ್ಟ್ರಾಂಗ್, ಯು ಕ್ಯಾನ್ ಬಿಲ್ಡ್ ಎ ಮ್ಯಾನ್ಷನ್. ಇಫ್ ದ ಫೌಂಡೇಶನ್ ಇಸ್ ವೀಕ್, ಯು ಕ್ಯಾನ್ ಬಿಲ್ಡ್ ಎ ಹಟ್. ಚಾಯ್ಸ್ ಇಸ್ ಯುವರ್ಸ್, ಡೋಂಟ್ ರಿಗ್ರೆಟ್ ಲೇಟ್. ಮೈ ಡಿಯರ್ ಚಿಲ್ಡ್ರನ್, ಐ ಆಮ್ ಟೆಲಿಂಗ್ ಯು, ಈ ಒಂದು 4 ವರ್ಷಗಳನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪರಿಶ್ರಮದಿಂದ ನೀವು ಕಳೆದಿದ್ದಾದ್ರೆ ಮುಂದೆ 40-50 ವರ್ಷಗಳ ಕಾಲ ನೀವು ಆರಾಮವಾಗಿ ನೆಮ್ಮದಿಯಿಂದ ಇರಬಹುದು. ಇಫ್ ಯು ಆರ್ ಲೂಸ್ ದ ಟ್ರ್ಯಾಕ್ ವಾನ್ಸ್, ಯು ಲೂಸ್ ಇಟ್ ಫಾರ್ ಎವರ್, ಯು ಕಾಂಟ್ ಗೆಟ್ ಇಟ್ ಬ್ಯಾಕ್ ಅಗೇನ್. ಅದಕ್ಕೋಸ್ಕರ ತುಂಬಾ ಕ್ರಿಟಿಕಲ್ ಪೀರಿಯಡ್, ಒನ್ಸ್ ಓನ್ಲಿ ಒನ್ಸ್ ಟೈಮ್ ಟು ಬಿಲ್ಡ್ ಅ ಕ್ಯಾರಿಯರ್. ಅದಕ್ಕೋಸ್ಕರ ಡೋಂಟ್ ಪ್ಲೇ ವಿತ್ ಯುವರ್ ಲೈಫ್. ಆ ಕಾರಣಕ್ಕಾಗಿ, ಯಾಕೆ ಅಂದ್ರೆ ನೋಡಿ, ಶಿಕ್ಷಣ ಅಂದ್ರೆ ಬರೀ ಶಾಲಾ ಕಾಲೇಜುಗಳು ಹೋಗುದು ಶಿಕ್ಷಣ ಅಲ್ಲ. ಯಾಕೆ? ದ ಹೋಲ್ ವರ್ಲ್ಡ್ ಈಸ್ ಲೈಕ್ ಎ ಸ್ಕೂಲ್, ಲೈಫ್ ಇಸ್ ಫುಲ್ ಆಫ್ ಎಕ್ಸ್ಪೀರಿಯನ್ಸ್, ಅಂಡ್ ದ ವರ್ಲ್ಡ್ ಈಸ್ ಲೈಕ್ ಎ ಲೈಫ್ ಇಸ್ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್. ಶಿಕ್ಷಣ ಅಂದ್ರೆ ಅದು UG ಕೋರ್ಸ್, PG ಕೋರ್ಸ್ ಅಲ್ಲ, ಇಟ್ಸ್ ಅ ಲೈಫ್ ಟೈಮ್ ಕೋರ್ಸ್. ನಾಟ್ ಗೆಟಿಂಗ್ ಎ ಡಿಗ್ರಿ ಇಸ್ ನಾಟ್ ಎಜುಕೇಶನ್. ಡಿಗ್ರಿಗಳು ಬೇಕು, ಡಿಗ್ರಿಗಳೇ ಅಂತ್ಯವಲ್ಲ. ಯಾಕೆ? ರಾಜ್ಕುಮಾರ್ ಓದಿದ್ದು ಬರೀ 4th class ಅಲ್ವಾ? ಕ್ರಿಕೆಟ್ ದೇವರು ಸ್ಟೆಂಡುಕರ್ SSLಲ್ಲಿ ಫೈಲ್ ಆದ. ಇದರ ಅರ್ಥ ನೀವು ಫೈಲ್ ಆಗಬೇಕು ಅಂತ ಅರ್ಥ ಅಲ್ಲ, ಆದ್ರೆ ಅಂಕಗಳೇ ಅಂತ್ಯವಲ್ಲ. ಇದು ಅದರ ಸಂದೇಶ. ಅದೇ ರೀತಿಯಲ್ಲಿ ಎಜುಕೇಶನ್ ಇಸ್ ನಾಟ್ ಓನ್ಲಿ ಗೆಟಿಂಗ್ ಇನ್ಫಾರ್ಮೇಶನ್, ಇಟ್ ಇಸ್ ಅಂಡರ್ಗೋಯಿಂಗ್ ಟ್ರಾನ್ಸ್ಫಾರ್ಮೇಶನ್. ವಾಟ್ ವೇರ್ ಯು ವೆನ್ ಯು ಗಾಟ್ ಅಡ್ಮಿಟೆಡ್ ಟು ದಿಸ್ ಕಾಲೇಜ್? ವಾಟ್ ವಿಲ್ ಯು ಬಿ ವೆನ್ ಯು ಲೀವ್ ದಿಸ್ ಕಾಲೇಜ್ ಇನ್ ಟರ್ಮ್ಸ್ ಆಫ್ ಯುವರ್ ನಾಲೆಜ್, ಯುವರ್ ಸ್ಕಿಲ್, ಯುವರ್ ಬಿಹೇವಿಯರ್, ಯುವರ್ ಕ್ಯಾರೆಕ್ಟರ್, ಯುವರ್ ಕಾಂಡಕ್ಟ್? ದಟ್ ಈಸ್ ಎಜುಕೇಶನ್. ಅದಕ್ಕೆ ನೋಡಿ, ಕುವೆಂಪು ಒಂದು ಕಡೆ ಹೇಳ್ತಾರೆ, ವಿದ್ಯಾರ್ಥಿಗಳ ಮನಸ್ಸು ಎಂದರೆ ಅದು ಭತ್ತ ತುಂಬಿದ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದುಗಳಾಗಬೇಕು. ವಾಟ್ ಎ ಗ್ರೇಟ್. ಆ ಕಾರಣಕ್ಕೆ ಅಂತಹ ಶಿಕ್ಷಣ ಪಡೆದ ಶಿಕ್ಷಣದಲ್ಲಿ ಎರಡು ತರ, ಒಂದು ಟು ಗೆಟ್ ಎ ಡಿಗ್ರಿ ಅಂಡ್ ಗೆಟ್ ಎ ಜಾಬ್. ಜೀವನ ಒಂದು ಜೀವನ ಉಪಾಯಕ್ಕೆ ಒಂದು ಡಿಗ್ರಿ ಬೇಕಲ್ಲ, ಅದು ಒಂದು ಶಿಕ್ಷಣ. ಎರಡನೇ ಶಿಕ್ಷಣ ಟು ಲಿವ್ ಎ ಗುಡ್ ಲೈಫ್. ಪ್ರೆಸೆಂಟ್ ಸಿಸ್ಟಮ್ ಆಫ್ ಎಜುಕೇಶನ್ ಗಿವ್ಸ್ ಯು ಡಿಗ್ರಿ, ಬಟ್ ಡಸಂಟ್ ಟೆಲ್ ಯು ಹೌ ಟು ಗೆಟ್ ಎ ಗುಡ್ ಲೈಫ್. ಆರೋಗ್ಯವನ್ನು, ಬೀಯಿಂಗ್ ಎ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಐ ಮಸ್ಟ್ ಟೆಲ್ ಯು, ಆರೋಗ್ಯವನ್ನು ಉಳಿಸ್ಕೊಳ್ಬೇಕು. ಯಾಕೆಂದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ, ಆರೋಗ್ಯ ಇಲ್ಲದ್ರೆ ಏನು ಮಾಡೋಕ್ಕಾಗುತ್ತೆ? ಅದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಬಳಸ್ಕೊಳ್ಳಿ, ಅದು ಬಹಳ ಮುಖ್ಯ. ಈಗಿನ ಹುಡುಗರಿಗೆ ಆರೋಗ್ಯನೇ ಇಲ್ಲ ಸರ್. 20 ವರ್ಷಕ್ಕೆ ಒಳ್ಳೆಯ ಫಿಗರು, 30 ವರ್ಷಕ್ಕೆ ಒಳ್ಳೆಯ ಫಿಗರು, 40 ವರ್ಷಕ್ಕೆ ಯೂರಿನಲ್ಲಿ ಶುಗರು, 50 ವರ್ಷಕ್ಕೆ ಹೈ ಬ್ಲಡ್ ಪ್ರೆಷರು, 60 ವರ್ಷಕ್ಕೆ ಡಮ, ಅದೆಲ್ಲ ಬೇಡ. ಒಳ್ಳೆಯ ದುಶ್ಚರ ದುರಾಭ್ಯಾಸಗಳಿದೆ, ದೂರ ಇರಿ. ದ ಟೂ ಕಿಂಗ್ಸ್ ವಿಚ್ ವಿಲ್ ಕಿಲ್ ಯು ವಿದೌಟ್ ಎ ವಾರ್ ಇಸ್ ದ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್. ಒಳ್ಳೆಯ ಅಭ್ಯಾಸ ಇರಲಿ, ಆರೋಗ್ಯವನ್ನು ಉಳಿಸ್ಕೊಳ್ಳಿ. ಒಂದೇ ಮಾತು ಹೇಳಿಕ್ಕೆ ತುಂಬಾ ಇದೆ. ಎರಡನೇದಾಗಿ ಬ್ರಹ್ಮಚರ್ಯ. ಇಟ್ ಮೇ ಲುಕ್ ಫನಿ ಟು ಯು, ಬಟ್ ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ, ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್, ಯು ಶುಡ್ ಹ್ಯಾವ್ ಎ ಕಂಟ್ರೋಲ್ ಓವರ್ ಯುವರ್ ಬಾಡಿ ಅಂಡ್ ಮೈಂಡ್. ಯು ನೀಡ್ ಕಾನ್ಸಂಟ್ರೇಷನ್, ಅದಕ್ಕೆ ಏಕಾಗ್ರತೆ ಬೇಕಿದ್ರೆ ಬ್ರಹ್ಮಚರ್ಯ ಬೇಕಾಗುತ್ತೆ. ವಿದ್ಯಾತುರಾಣಂ ನ ನಿದ್ರಾಂ ನ ಸುಖಾಂ, ಕಾಮಾತುರಾಣಂ ನ ಭಯಾಂ ನ ಲಜ್ಜಾಂ. ಎಂಥ ಮಾತು! ಅದಕ್ಕೋಸ್ಕರ ವಿದ್ಯಾರ್ಥಿಗೆ ಸುಖ ಇಲ್ಲ, ಸುಖಾರ್ಥಿಗೆ ವಿದ್ಯೆ ಇಲ್ಲ. ಸುಮ್ಮನೆ ಲವರ್ಸ್ ಡೇ ಲವರ್ ವಿರುದ್ಧ ಹಾರಾಡಿ ಜೀವನ ಹಾಳು ಮಾಡ್ಕೊಳ್ಬೇಡಿ. ಟೈಮ್ ಇದೆ, ಡಿಗ್ರಿ ಮಾಡ್ಕೊಂಡು ಬನ್ನಿ, ಆಮೇಲೆ ಆರು ಲವ್ ಮಾಡ್ಕೊಂಡು ಚೆನ್ನಾಗಿರಿ. ಮೂರನೇ ಮಾತು, ನಿಮಗೆಲ್ಲರಿಗೂ ಕೂಡ ಒಂದು ಕನಸು ಇರಬೇಕು. ಎಂತ ಕನಸು? ನಾನು ಏನಾಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಒಂದು ನಿರ್ದಿಷ್ಟವಾದ ಕನಸು ಬೇಕು. ಕನಸು ಇಲ್ಲದ ಬದುಕು ಅದು ಬದುಕೇ ಅಲ್ಲ, ಗರಿ ಇಲ್ಲದ ಹಕ್ಕಿ ಅಂತೆ, ಗುರಿ ಇಲ್ಲದ ಜೀವನ. ಅದಕ್ಕೋಸ್ಕರ ಒಂದು ಕನಸು ಇರಲಿ, ನಾನು ಏನ್ ಮಾಡ್ಬೇಕು ಅಂತ. ನಿದ್ದೆಯಲ್ಲಿ ಬರುವ ಕನಸುಗಳಲ್ಲ, ನಿದ್ದೆ ಮಾಡಲು ಬಿಡದ ಕನಸುಗಳು. ನಿಮ್ಮ ನಿಮ್ಮ ಆಸಕ್ತಿ ಅಭಿನಯಿಸತಕ್ಕಂಥ ಒಂದು ಕನಸು ಇರಬೇಕು. ಸರ್, ಐ ವಾಂಟ್ ಟು ಬಿಕಮ್ ಎ ವೈಸ್ ಚಾನ್ಸಲರ್, ಐ ಡಾಂಟ್ ಬಿಕಮ್ ಎ ಡೈರೆಕ್ಟರ್, ಐ ವಾಂಟ್ ಬಿಕಮ್ ಸ್ಟಾರ್ಸ್. ಹ್ಯಾವ್ ಸಮ್ ಡ್ರೀಮ್. ಅದಕ್ಕೆ ಅನುಕರಣೆ ಬೇಡ, ಒಂದು ಕನಸು ಇರಲಿ. ಮೂರನೇದಾಗಿ ಆ ಕನಸನ್ನು ಮನಸ್ಸು ಮಾಡುವಂತ ಪ್ರಯತ್ನ ಇರಲಿ. ಕನಸು ಕಾಣೋದು ಬಹಳ ಸುಲಭ, ಕನಸನ್ನು ಕಾಣುವಂತ ಪ್ರಯತ್ನ ಇರಬೇಕು. ಅದಕ್ಕೆ ಬೇಕು ಆತ್ಮವಿಶ್ವಾಸ, ದ ಸೆಲ್ಫ್ ಕಾನ್ಫಿಡೆನ್ಸ್, ಬದ್ಧತೆ, ಕಮಿಟ್ಮೆಂಟ್, ಡಿಟರ್ಮಿನೇಷನ್, ಡೆಡಿಕೇಶನ್, ಡಿಸಿಪ್ಲಿನ್, ಕಾರ್ಯಸೂಚಿ, ಕಾರ್ಯತಂತ್ರ ಹಾಗೂ ತಾಳ್ಮೆ. ಅದನ್ನು ಬೆಳೆಸ್ಕೊಳ್ಳಿ. ಅದೇ ರೀತಿಯಲ್ಲಿ ಬೌದ್ಧಿಕ ಬೆಳವಣಿಗೆ, ನಿಮ್ಮಂತ ಕಾಲೇಜುಗಳು ತುಂಬಾ ಇವೆ, ನಿಮ್ಮಂತ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ. ಈಗಿನ ಕಾಲ ಇಟ್ ಇಸ್ ಎ ಕಾಂಪಿಟೇಟಿವ್ ವರ್ಲ್ಡ್, ಅದಕ್ಕೋಸ್ಕರ ಯು ಶುಡ್ ಹ್ಯಾವ್ ಎ ಗುಡ್ ಮೆರಿಟ್. ಐ ರಿಕ್ವೆಸ್ಟ್ ಯು, ಐ ಬೆಗ್ ಯು, ಯು ಶುಡ್ ಶೈನ್ ಔಟ್ ಆಫ್ ಯುವರ್ ಮೆರಿಟ್, ನಥಿಂಗ್ ಎಲ್ಸ್. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಜಾತಿಯ ಭಿಕ್ಷೆ ಬೇಡ, ಅಪ್ಪನ ಹಣದ ಭಿಕ್ಷೆ ಬೇಡ. ನಿಮ್ಮ ಪ್ರತಿಭೆಯೇ ನಿಮ್ಮ ಸ್ವತ್ತಾಗಲಿ, ಅದುವೇ ನಿಮ್ಮ ಸಂಪತ್ತಾಗಲಿ, ಅದುವೇ ನಿಮಗೆ ಶೋಭೆ, ಅದೇ ಸೌಂದರ್ಯ, ಅದೇ ತಾಕತ್ತು, ಅದೇ ಗಮ್ಮತ್ತು. ಡೆವಲಪ್ ಮೆರಿಟ್. ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದ ಪಿಕ ಕಾಕ, ಕಾಗೆ ಕಪ್ಪು ಕೋಗಿಲೆ ಕಪ್ಪು, ಅದೇನು ವ್ಯತ್ಯಾಸ? ಆಗ ಕವಿ ಹೇಳ್ತಾನೆ, ವಸಂತ ಸಮಯ ಸಂಪ್ರಾಪ್ತಿ, ಕಾಕ ಕಾಕ ಪಿಕ ಪಿಕ, ಕೋಗಿಲೆಗಳಾಗಬೇಕು ಕಾಗೆಗಳಾಗಬಾರ್ದು ಅಂತ ಹೇಳ್ತಾ. ಈ ಬೌದ್ಧಿಕ ಸಂಪತ್ತು ಅಂದ್ರೆ ಒಳ್ಳೆಯ ಅಂಕಗಳನ್ನ ಪಡಿಬೇಕು. ಆ ಅಂಕಗಳನ್ನ ಪಡಿಬೇಕಿದ್ರೆ ಏನು ಬೇಕು? ಒಂದು ಹಂಗರ್ ಫಾರ್ ನಾಲೆಜ್. ಐ ಎಂಜಾಯ್ಡ್ ಎ ಕಪ್ ಆಫ್ ಟೀ ಬಿಕಾಸ್ ಐ ವಾಸ್ ಥರ್ಸ್ಟಿ. ಐ ಎಂಜಾಯ್ ಎ ಕ್ಲಾಸ್ ವೆನ್ ಐ ಆಮ್ ಹಂಗ್ರಿ ಆಫ್ ನಾಲೆಜ್. ಒಂದು ಹೇಳ್ತೇನೆ ಸರ್, ಇಷ್ಟು ಜನ ಪ್ರೊಫೆಸರ್ಗಳು ನೀವಿದ್ದೀರಿ, ಎಲ್ಲ ಒಂದೇ ಪಾಠ ಒಂದೇ ಕ್ಲಾಸ್, ಎಲ್ಲ ಹುಡುಗರು ಫೈಲ್ ಆಗ್ತಾರೆ, ಕೆಲವು ಹುಡುಗರು ಪಾಸ್ ಆಗ್ತಾರೆ. ಯಾಕೆ? ಯಾಕೆಂದ್ರೆ ಫ್ಯೂ ಪಿ ಸ್ಟೂಡೆಂಟ್ ಡು ನಾಟ್ ಹ್ಯಾವ್ ದ ಹಂಗರ್. ಅವರಿಗೆ ಜ್ಞಾನ ತೃಷೆ ಇಲ್ಲ, ಅದನ್ನು ಬೆಳೆಸ್ಕೊಳ್ಳಿ. ಹಾರ್ಡ್ ವರ್ಕ್, ಸಿಟ್ ಲೈಕ್ ಎ ರಾಕ್ ಅಂಡ್ ವರ್ಕ್ ಲೈಕ್ ಎ ಕ್ಲಾಕ್, ದಟ್ ಇಸ್ ಹಾರ್ಡ್ ವರ್ಕ್. ಈ ಟೈಮ್ ಸುಮ್ಮನೆ ಬಂದಿಲ್ಲ, ನೀವು ಪುಣ್ಯವಂತರು. ನಾನು ಚಪ್ಪಲಿ ಇಲ್ಲದೆ ಓಡಾಡಿದೆ, ಒಂದೊತ್ತಲ್ಲಿ ಊಟ ಮಾಡಿದೆ, ನನಗೆ ಬಡತನ ನನ್ನ ಬಲಿಷ್ಠನ ನನಗೆ ಮಾಡಿತ್ತು. ಇಟ್ ನೆವರ್ ಮೇಡ್ ಮಿ ವೀಕ್. ಒಂದು ಗುಟ್ಟು ಹೇಳ್ತೇನೆ ಬಂಧುಗಳೇ, ನೀವು ಯಾರಾದ್ರೂ ಹುಡುಗರು ಕೂಡ ಸರ್ ನಾನು ಬಡವ, ನನ್ನ ದುಡ್ಡಿಲ್ಲ ಅಂತ ನಾನು ಒಪ್ಪಲ್ಲ. ಅಬ್ರಾಹಂ ಲಿಂಕನ್ ವಾಸ್ ಎ ವುಡ್ ಕಟರ್ ಸನ್, ಅಬ್ದುಲ್ ಕಲಾಂ ವಾಸ್ ಎ ನ್ಯೂಸ್ ಪೇಪರ್ ಸೆಲರ್ ಬಾಯ್, ಅವರ್ ಮೋದಿ ವಾಸ್ ಎ ಟೇಲ್ ಸನ್ ಟೀ. ಅದಕ್ಕೋಸ್ಕರ ಬಡತನಕ್ಕೂ ಸಂಬಂಧ ಇಲ್ಲ, ಅದನ್ನು ಬೆಳೆಸ್ಕೊಳ್ಳಿ. ಇನ್ನೊಂದು ಗುಟ್ಟು ಹೇಳ್ತೇನೆ, ಸಿರಿತನ ಬದುಕನ್ನ ಬದಲಿಸುತ್ತದೆ, ಆದರೆ ಬಡತನ ಬದುಕುವುದನ್ನ ಕಲಿಸುತ್ತದೆ. ಆ ಕಾರಣಕ್ಕಾಗಿ ಅಡಾಪ್ಟ್ ಆಲ್ ಮೆಥಡ್ಸ್ ಆಫ್ ಲರ್ನಿಂಗ್. ಸೂಪರ್ಸ್ಟಿಷನ್ ಬೇಡ. ನಾನು ಈ ಸಲ ಪಾಸ್ ಆದ್ರೆ ಗಣೇಶನಿಗೆ ಒಂದು ತೆಂಗಿನಕಾಯಿ ಹೊಡಿತೇನೆ, ತಿಮ್ಮಪ್ಪನಿಗೆ ಒಂದು ತಲೆ ಕೂದಲು ಕೊಡ್ತೇನೆ. ಯಾಕೆ? ಅವನಿಗೆ ಒಂದು ಕಾಯಲ್ಲಿ ನಿಮ್ಮನ್ನು ಪಾಸ್ ಮಾಡಿಬಿಡ್ತಾನ ಅವನು? ಯು ಥಿಂಕ್ ಈಸ್ ಎ ಕರೆಕ್ಟ್ ಫೆಲೋ? ಅಥವಾ ತಿಮ್ಮಪ್ಪನಿಗೆ ನಿಮ್ಮ ಹ್ಯಾಂಡ್ ಡಾಂಡ್ರಪ್ ತುಂಬಿದ ತಲೆ ಕೂದಲು ಅವನಿಗೆ ಆಗಬೇಕ್ರಿ? ಅವನಿಗೆ ಒಳ್ಳೆ ತಲೆ ಕೂದಲು ಉಂಟಲ್ಲ. ಇದೆಲ್ಲ ಮೂಢನಂಬಿಕೆಗಳು ಬೇಕಿಲ್ಲ. ಅದೇ ರೀತಿಯಲ್ಲಿ ನಾನು ಸರ್ ನಾನು ಬಡವ ಒಪ್ಕೊಳ್ಳಲ್ಲ, ಸರ್ ನಾನು ಕೀಳು ಜಾತಿ ಒಪ್ಕೊಳ್ಳಲ್ಲ. ಯಾಕೆ? ಜ್ಞಾನಕ್ಕೂ ಜಾತಿಗೂ ಯಾವ ಸಂಬಂಧವೂ ಇಲ್ಲ. ಇವು ತಿಳ್ಕೊಳ್ಳಿ. ನನ್ನ ವೇದಗಳನ್ನು ವಿಂಗಡಿಸಿದ ಮಹರ್ಷಿ ವೇದವ್ಯಾಸ, ಮಹಾಭಾರತ ಬರೆದ ವೇದವ್ಯಾಸ, ಹಿ ವಾಸ್ ಬಾರ್ನ್ ಟು ಎ ಫಿಷರ್ ವುಮನ್. ಅವನು ಮಚ್ಚ ಗಂಧಿಗೆ ಹುಟ್ಟಿದವನು, ಅವನು ಕಣ್ಣಿಗೆ ಹುಟ್ಟಿದವನು, ಅವನು ಮೇಲ್ಜಾತಿಯವನಲ್ಲ. ರಾಮಾಯಣ ಬರೆದಂತ ವಾಲ್ಮೀಕಿ, ಅವನು ಓಬಿಸಿ ಬ್ಯಾಡ ವ್ಯಾದ. ಕನಕದಾಸ ಕುರುಬದಾಸ ಜಾತಿಯಲ್ಲಿ ಕುರುಬರು. ನಾನು ಪೂಜೆ ಮಾಡೋ ಕೃಷ್ಣ ನನ್ನ ಜಾತಿಯವನಲ್ಲ, ಗೊಲ್ಲ. ಜಾತಿಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಆ ಕಾರಣಕ್ಕಾಗಿ ಪ್ರತಿ ಪರಿಶ್ರಮ ಪಟ್ಟು ಬೌದ್ಧಿಕರು ಪಡ್ಕೊಳ್ಳಿ. ಅದೇ ರೀತಿ ನೈತಿಕ ಬೆಳವಣಿಗೆ, ಯು ಮೇ ಬಿ ಸ್ಮಾರ್ಟ್ ಬಟ್ ಯು ಶುಡ್ ಬಿ ಗುಡ್ ಹ್ಯೂಮನ್ ಬೀಂಗ್, ಪ್ರಾಮಾಣಿಕರಾಗಿರ್ಬೇಕು. ನೀವು ಒಂದು ಹೇಳಿ ನನಗೆ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ, ನೀವು ಒಂದು ಪ್ರಾಮಿಸ್ ಮಾಡಿ, ನಿಮ್ಮ ಪ್ರಿನ್ಸಿಪಾಲ್ಗೆ ಕೂತು ಪ್ರಾಮಿಸ್ ಮಾಡಿ, ಐ ವಿಲ್ ಅಪ್ರಿಷಿಯೇಟ್ ಯು, ಐ ವಿಲ್ ಕಮ್ ಅಗೇನ್. ಇಫ್ ಯು ಕ್ಯಾನ್ ಟೆಲ್ ಟು ಯುವರ್ ಪ್ರಿನ್ಸಿಪಲ್ ಅಂಡ್ ಡೀನ್, ಸರ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಅಪಾಯಿಂಟಿಂಗ್ ಎ ಸೂಪರ್ವೈಸರ್ ಇನ್ ದ ಎಕ್ಸಾಮಿನೇಷನ್, ಇನ್ವಿಜಿಲೇಟರ್ ಫಾರ್ ದ ಎಕ್ಸಾಮಿನೇಷನ್. ವಿ ಶಾಲ್ ನಾಟ್ ಕಾಪಿ, ವಿ ಆರ್ ಆನೆಸ್ಟ್ ಚಿಲ್ಡ್ರನ್ ಅಂತ ನೀವು ಪ್ರಾಮಿಸ್ ಕೊಟ್ರೆ ಐ ವಿಲ್ ಹ್ಯಾಟ್ಸ್ ಆಫ್ ಟು ಯು. ಅದನ್ನ ಮಾಡಿ, ಅದು ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಅಂದ್ರೆ ಏನು ರೀ, ಅದು ಒಳಗಿಂದ ಬರಬೇಕು, ಯಾರು ಹೇಳಿಕೊಟ್ಟು ಬರೋದಲ್ಲ. ಇದೇ ಅಬ್ದುಲ್ ಕಲಾಂ ಪಾಪ ಎಂಥ ವ್ಯಕ್ತಿ ಆಗಿದ್ರು ಅಂದ್ರೆ, ಈ ಎಂಟರ್ ದ ರಾಷ್ಟ್ರಪತಿ ಭವನ ವಿತ್ ಫೋರ್ ಸೂಟ್ ಕೇಸ್, ಈ ಕಮ್ಸ್ ಔಟ್ ವಿತ್ ಗೇ ಸೇಮ್ ಫೋರ್ ಸೂಟ್ ಕೇಸ್. ಆಗ ಎಲ್ಲರೂ ಹೇಳಿದ್ರು, ಕಲಾಂ ಜಿ ಆಪ್ಕೋ ತೊ ಬಹುತ್ ಸಾರೇ ಮೆಮೆಂಟೋ ಮಿಲ್ ಗಯಾ, ಆಪ್ ಕ್ಯೂ ನಹೀ ಲೇತೆ. ಆಗ ಕಲಾಂ ಜಿ ಹೇಳ್ತಾರೆ, ಓ ಪೂರಾ ಮಿಲ್ ಗಯಾ ವೋ ದಿಯಾ ಗಯಾ ತಾ ಅಬ್ದುಲ್ ಕಲಾಂ ಕೋ ನಹೀ, ಭಾರತ ಕಾ ರಾಷ್ಟ್ರಪತಿ ಕೋ ದಿಯಾ ಗಯಾ ತಾ, ಇಸ್ಲೇ ವೋ ರಾಷ್ಟ್ರಪತಿ ಭವನ ಮೇ ರಹನಾ ಚಾಹಿಯೆ, ಮೇರಾ ಘರ್ ಮೇ ನಹೀ. ದಟ್ ಈಸ್ ಅ ವ್ಯಾಲ್ಯೂ ಸಿಸ್ಟಮ್, ಡೆವಲಪ್ ದ ವ್ಯಾಲ್ಯೂ ಸಿಸ್ಟಮ್ ಸರ್. ಐ ವಿಲ್ ಅಪ್ರಿಷಿಯೇಟ್ ಯು ಇಫ್ ಯು ಆರ್ ಎ ಮೋರ್ ಬೆಟರ್ ಬಾಯ್ ದನ್ ಎ ಬಿಗ್ ರ್ಯಾಂಕ್ ಹೋಲ್ಡರ್. ಅದಕ್ಕೋಸ್ಕರ ಅದನ್ನು ಬೆಳೆಸ್ಕೊಳ್ಳಿ, ಅದೇ ರೀತಿ ಕಲ್ಚರ್ ಡೆವಲಪ್ಮೆಂಟ್ ಮಾಡಿಕೊಳ್ಳಿ. ಬರೀ ಪಾಠ ಓದೋದು ಮುಖ್ಯ ಅಲ್ಲ, ಸ್ಪೋರ್ಟ್ಸ್, ಸಂಗೀತ, ಸಾಹಿತ್ಯ ಎಲ್ಲವನ್ನು ಬೆಳೆಸ್ಕೊಳ್ಳಿ, ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಗೆ ಒಂದು ತಿಳ್ಕೊಳ್ಳಿ, ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ಆದರೆ ನಾವು ಅದಕ್ಕೆ ತಲೆ ಕೊಡಬಾರ್ದು. ನಮ್ದೆಲ್ಲ ಒಂದೇ ಜಾತಿ, ಮಾನವ ಜಾತಿ, ಒಂದೇ ಕುಲ ಮನುಜ ಕುಲ, ಒಂದೇ ಮತ ಮನುಜ ಮತ, ಒಂದೇ ಧರ್ಮ ಮಾನವ ಧರ್ಮ. ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ ಅಂತಿಲ್ಲ. ನಾವು ಸೃಷ್ಟ ದೇವರುಗಳ ಅನುಗ್ರಹ ಇದ್ರು ಕೂಡ ನಮ್ಮನ್ನು ಸೃಷ್ಟ ದೇವರು ಒಬ್ಬನೇ, ಈ ಒಂದು ಫಿಲಾಸಫಿ ನಮ್ಗಿರಲಿ ಅಂತ ಹೇಳ್ತಾ, ನೀವುಗಳು ಬೇಕಾಗಿದ್ದು ವ್ಯಕ್ತಿತ್ವ ವಿಶ್ವ ವಿಕಸನ ಮಾಡಿಕೊಳ್ಳಿ. ವ್ಯಕ್ತಿ ಅಂದ್ರೆ ಚಿನ್ನ ಇದ್ದಾಗೆ, ವ್ಯಕ್ತಿತ್ವ ಅಂದ್ರೆ ಆಭರಣ ಇದ್ದಾಗೆ. ಎ ಪರ್ಸನ್ ಇಸ್ ಲೈಕ್ ಎ ಗೋಲ್ಡ್, ಬಟ್ ಎ ಪರ್ಸನಾಲಿಟಿ ಇಸ್ ಲೈಕ್ ಎನ್ ಆರ್ನಮೆಂಟ್. ಅದನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಒಂದೇ ಕೊನೆಯ ಕಿವಿ ಮಾತು, ಅದೇನೆಂದ್ರೆ ನೀವು ಬಿ ಕ್ಲೆವರ್ ನಾಟ್ ಎ ಕ್ರುಕ್, ಬಿ ಇಂಟೆಲಿಜೆಂಟ್ ನಾಟ್ ಕನ್ನಿಂಗ್, ಬಿ ಮೆರಿಟೋರಿಯಸ್ ನಾಟ್ ನೊಟೋರಿಯಸ್, ಬಿ ಚೈಲ್ಡ್ ಲೈಕ್ ನಾಟ್ ಚೈಲ್ಡಿಶ್, ಅಂಡ್ ಬಿ ಎನ್ ಅಸೆಟ್ ನಾಟ್ ಎ ಲಯಬಿಲಿಟಿ ಅಂತ ಹೇಳ್ತಾ, ನೀವು ಒಂದು ವೇಳೆ ಪರೀಕ್ಷೆಯಲ್ಲಿ ಗೋಲ್ಡ್ ಮೆಡಲ್ ಬಂದ್ರೆ ಸಂತೋಷ, ಬರದಿದ್ರು ಪರವಾಗಿಲ್ಲ. ಯು ಬಿಕಮ್ ಎ ಗೋಲ್ಡನ್ ಹ್ಯೂಮನ್ ಬೀಂಗ್ ಇನ್ ಯುವರ್ ಲೈಫ್ ಟೈಮ್, ದಟ್ ಇಸ್ ಮಚ್ ಬೆಟರ್ ದನ್ ಎ ಗೋಲ್ಡಿಂಗ್ ಮೆಡಲ್ ಅಂತ ಹೇಳ್ದ. ನೀವು ಎಂತ ಮಕ್ಕಳು ನೀವು ಆಗ್ಬೇಕು ಅಂದ್ರೆ, ನೀವು ಎಂತ ಮಗಳ ಅಂದ್ರೆ, ದ ಪೇರೆಂಟ್ಸ್ ಶುಡ್ ಫೀಲ್ ಪ್ರೌಡ್ ಆಫ್ ಯು, ಸರ್ ನನ್ನ ಮಗ ನನ್ನ ಮಗಳು. ಟೀಚರ್ಸ್ ಶುಡ್ ಫೀಲ್ ಪ್ರೌಡ್ ಆಫ್ ಯು, ದ ಹೋಲ್ ಕಾಲೇಜ್ ಶುಡ್ ಫೀಲ್ ಪ್ರೌಡ್ ಆಫ್ ಯು, ನೇಷನ್ ಶುಡ್ ಫೀಲ್ ಆಫ್ ಯು, ಅಂತ ವ್ಯಕ್ತಿ ನೀವಾಗಿ ಅಂತ ಹೇಳುತ್ತಾ, ಎರಡನೇ ಭಾಗದಲ್ಲಿ ನಾನು ಒಂದು ಕೆಲವೇ ಮಾತು ಪೇರೆಂಟ್ಸ್ಗೆ ಹೇಳಬೇಕು, ಟೀಚರ್ಸ್ಗೆ ಅದು ಖಂಡಿತ ಹೇಳ್ಬೇಕಮ್ಮ. ಅದು ಯಾಕಂದ್ರೆ ಟೀಚರ್ಸ್ ಅವ್ರು ಮಾಡ್ಲೇಬೇಕು ನನ್ನಿಂದ. ಒಂದು ನೋಡಿ, ಇನ್ ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸರ್, ದೇರ್ ಆರ್ ಕೂತ್ಕೊಳ್ಳಿ, ನೀವು ನಿಂತರೆ ನನಗೆ ನನ್ನ ಹತ್ರ ಬರ್ತೀರಿ, ಅದು ಭಯ ಆಗುತ್ತೆ. ಅಲ್ಲ, ಬರ್ಲಿಕ್ಕೆ ಟೈಮ್ ಇದೆ, ಕೂತ್ಕೊಳ್ಳಿ ಸರ್. ನೋಡಿ, ಇನ್ ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಅಂದ್ರೆ 10 minutes aste in any of the physical institutions, the four important sections of people are five people are the management, the teachers, the parents, the students and the public. If these people join together, that institution can be good. Und helthene, if the parents and the teachers join hand together, any dull student can be made intelligent, a notorious student can be made meritorious. It is possible. Adukosara shikshakarendre avaru vidyarthigala bhavishyavannu ನಿರ್ಣಯಿಸುವ ನಿರ್ಧಾರಕರು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಂರಕ್ಷಕರು, ಆದ ದೇಶದ ಪ್ರಗತಿಯನ್ನು ಹೇಳುವಂತ ಅವರು ಪ್ರಗತಿಶೀಲ. ಯು ಶುಡ್ ಡೆವಲಪ್ ದ ಫಿಸಿಕಲ್ ಫಿಟ್ನೆಸ್, ಇಟ್ಸ್ ಇಂಪಾರ್ಟೆಂಟ್ ಬಿಕಾಸ್ ಪಾಠ ಹೇಳಲಿಕ್ಕೆ ಬೇಕು. ಎಂತೋ ಕೆಲವರು ರಿಟೈರ್ ಆದ್ಮೇಲೆ ಮೊನ್ನೆ ಯಾರು ಸಿಕ್ಕಿದ್ರು, ಸರ್ ಹೇಗಿದ್ದೀರಿ, ರಿಟೈರ್ ಆಗಿದ್ದೇನೆ, ಒಳ್ಳೆ ಸತ್ವದವರಾಗಿ. ಇನ್ನೊಬ್ರು ಇಲ್ಲ, ಸೂಪರ್ ಸರ್, ಏನು ರಿಟೈರ್ ಆಗಿಲ್ಲ, ನಾನು ಟೈರ್ ಆಗಿಲ್ಲ, ಇನ್ನು ರಿಟೈರ್. ಆ ತರ ಎಂತೋ ಬಿಡಿಸ್ಕೊಳ್ಳಿ. ಆಮೇಲಿಂದ ರೆಸ್ಪೆಕ್ಟ್ ಯುವರ್ ಪ್ರೊಫೆಷನ್. Teaching is a noble profession. Respect it, love it. Because nimanna Guru Brahma anta karitaralla, Vishnu Maheshwara anta karitaralla, anta punyatmaru Acharya Devobhavana nimanna matra karitare. Ella vrittigala paiki attinta shreshthavada vritti shikshaka vritti. Yake adralli atmananda ide, vere yava vrittile atmananda illa. Murnedadu punyada kelsa, nimma shikshakara makkalu yavattu haalagavalla. Adukosara punyada kelsa. ನಾಲ್ಕನೇದಾಗಿ ನಿಮಗೆ ಸಾರ್ಥಕತೆ, ಜೀವನದ ಸಾರ್ಥಕತೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಅದು ನಿಮ್ಮ ಪುಣ್ಯದ ಕೆಲಸ. ಆ ಕಾರಣಕ್ಕಾಗಿ ಶಿಕ್ಷಕರಿಗಿರಬೇಕಾದಂತ ಕೇವಲ ಒಂದು 10 ಗುಣಗಳೆಂದರೆ, ಒಂದು ಪಾಂಡಿತ್ಯಂ, ತೊರ ನಾಲೆಜ್ ಇನ್ ಯುವರ್ ಸಬ್ಜೆಕ್ಟ್. ಅದಿಲ್ಲದ್ರೆ ನಿಮ್ಗೆ ಪಾಠ ಹೇಳಕ್ಕಾಗಲ್ಲ. ಆ ನಾಲೆಜ್ ಬರಬೇಕಿದ್ರೆ ಎ ಗುಡ್ ಟೀಚರ್ ಇಸ್ ಎ ಗುಡ್ ಸ್ಟೂಡೆಂಟ್. ಓದಿ, ಚೆನ್ನಾಗಿ ಓದಿ, ಪ್ರಿಪೇರ್ ಮಾಡಿ ಬನ್ನಿ. ಯಾಕೆಂದ್ರೆ ಟೀಚಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಕಂಟೆಂಟ್ಸ್ ಫ್ರಮ್ ದ ನೋಟ್ ಬುಕ್ ಆಫ್ ದ ಟೀಚರ್ ಟು ದ ನೋಟ್ ಬುಕ್ ಆಫ್ ದ ಸ್ಟೂಡೆಂಟ್ ಅಲ್ಲ ಮಾತ್ರ ಅಲ್ಲ. ನೋಡಿ, ದೇರ್ ಮೇ ಬಿ ಎನಿ ನಂಬರ್ ಆಫ್ ಟೀಚರ್ಸ್ ಇನ್ ಎ ಕಾಲೇಜ್ ಆರ್ ಸ್ಕೂಲ್, ಬಟ್ ವೆರಿ ಫ್ಯೂ ಆರ್ ಗುಡ್ ಟೀಚರ್ಸ್. ದಿಸ್ ಇಸ್ ಅ ಟ್ರೂತ್. ದ ಸ್ಟೂಡೆಂಟ್ಸ್ ವಿಲ್ ಟೆಲ್ ದ ಟ್ರೂತ್ ಆಫ್ಟರ್ ದೇ ಪಾಸ್ ದ ಎಕ್ಸಾಮಿನೇಷನ್. ಯು ನೋ, ಟೀಚರ್ ಸ್ಟೂಡೆಂಟ್ಸ್ ಡೋಂಟ್ ಫೋರ್ಗೆಟ್ ತ್ರೀ ಟೈಪ್ಸ್ ಆಫ್ ಟೀಚರ್ಸ್: ಒನ್, ದ ಬೆಸ್ಟ್ ಟೀಚರ್; ಸೆಕೆಂಡ್, ದ ವರ್ಸ್ಟ್ ಟೀಚರ್; ಥರ್ಡ್, ಹೂ ಫೇಲ್ಡ್ ದಮ್ ಇನ್ ದ ಎಕ್ಸಾಮಿನೇಷನ್. ಆ ಕಾರಣಕ್ಕಾಗಿ ನೀವು ಮಾಡಬೇಕಾಗಿದ್ದು, ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಪ್ರೊಫೆಷನ್. ಆಮೇಲಿಂದ ನಿಮಗೆ ಬೇಕಾಗಿದ್ದು ಪಾಂಡಿತ್ಯ, ಥೊರೋ. ಎ ಗುಡ್ ಟೀಚರ್ ಇಸ್ ಎ ಗುಡ್ ಸ್ಟೂಡೆಂಟ್. ಚೆನ್ನಾಗಿ ಓದಿ ಬರಬೇಕು. ಈಗೋ ಬೇಕಿಲ್ಲ. ಕ್ರಶ್ ಯುವರ್ ಈಗೋ, ಅಪ್ಗ್ರೇಡ್ ಯುವರ್ ನಾಲೆಜ್ ಫ್ರಮ್ ಟೈಮ್ ಟು ಟೈಮ್. ಅದು ಕೂಡ ಅಗ್ರಿಕಲ್ಚರ್ ಫೀಲ್ಡ್ ಎಷ್ಟು ಆವಿಷ್ಕಾರ ನಡೀತಾ ಇದೆ. ಎನ್ ಯಂಗ್ ಮ್ಯಾನ್ ಹೂ ಗ್ರಾಜ್ಯುಯೇಟೆಡ್ ಯೆಸ್ಟರ್ಡೇ ಸ್ಟಾಪ್ಸ್ ಲರ್ನಿಂಗ್ ಟುಡೇ ಬಿಕಮ್ಸ್ ಎ ಇಲಿಟ್ರೇಟ್ ಟುಮಾರೋ. ಸರ್ವಜ್ಞರೆಂಬವನು ಗರ್ವದಿಂದ ಆದವನೇ. ಎಲ್ಲರೊಳು ಒಂದು ನುಡಿತು ಕಲಿತು ಆ ಬೇರು ಪರ್ವತವೇ ಆದ ಕಾರಣ. ಅದಕ್ಕೋಸ್ಕರ ಪಾಂಡಿತ್ಯ ಇರಲಿ, ಹಾಗೆ ಬೋಧನಾಭಿರುಚಿ, ಅನ್ ಆಪ್ಟಿಟ್ಯೂಡ್ ಫಾರ್ ಟೀಚಿಂಗ್. ಟೀಚಿಂಗ್ ಶುಡ್ ಬಿ ಜಾಯ್, ನಾಟ್ ಎ ಪನಿಷ್ಮೆಂಟ್. ಟೀಚಿಂಗ್ ಶುಡ್ ಬಿ ಲವ್, ಪ್ರೆಷರ್, ನಾಟ್ ಎ ಪ್ಲೇಷರ್. ಅದೇ ರೀತಿ ಬೋಧನಾ ಸಾಮರ್ಥ್ಯಂ, ಆಲ್ ಆರ್ ನಾಟ್ ಗುಡ್ ಟೀಚರ್ಸ್ ಬಟ್ ಯು ಕ್ಯಾನ್ ಎಕ್ವೈರ್. ಅದು ಹೇಗಿರ್ಬೇಕಂದ್ರೆ ಆ ಟೀಚಿಂಗ್ ಕೆಪಾಸಿಟಿ ಇದೆಯಲ್ಲ, ಅದು ಅದ್ಭುತವಾಗಿ ಮೂಡಿ ಬರಬೇಕು. ಯು ಶುಡ್ ಕಮ್ ಇನ್ ಟೈಮ್, ಪಂಕ್ಚುವಲ್, ವೆಲ್ ಡ್ರೆಸ್ಡ್, ಗುಡ್ ಬಾಡಿ ಲ್ಯಾಂಗ್ವೇಜ್, ಗುಡ್ ವಾಯ್ಸ್, ಗುಡ್ ಕಮ್ಯುನಿಕೇಶನ್ ಸ್ಕಿಲ್, ಎಲ್ಲವೂ ಇದೆ. ಅದನ್ನ ಹೇಳಲಿಕ್ಕೆ ಸಮಯ ಇಲ್ಲ. ಅದು ಬೋಧನಾ ಸಾಮರ್ಥ್ಯಂ. ಯಾವನೊಬ್ಬ ಹುಡುಗ ಹಿಂದೆ ನಿದ್ದೆ ಮಾಡ್ತಾ ಇದ್ದಂತೆ, ಆಗ ಗುರುಗಳು ಎಬ್ಬಿಸೋ, ನೋಡು ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ. ಇಲ್ಲ ಸರ್ ನೀವೇ ಎಬ್ಬಿಸಿ. ಇಲ್ಲ ಇಲ್ಲ ನೀನೇ ಎಬ್ಬಿಸು. ಇಲ್ಲ ಸರ್ ಯಾಕೆ ಸರ್ ನಿದ್ದೆ ಮಾಡಿಸಲಿ, ನೀವು ಎಬ್ಬಿಸಲಿಕ್ಕೆ ನಾನು ಅದೇ ಹೆಂಗಾಗುತ್ತೆ, ನೀವೇ ಎಬ್ಬಿಸಿ. ತಪ್ಪಿ ಬಿಟ್ಟು ಯಾರೋ ಮೇಸ್ತು ಕೇಳಿದ್ದಾರೆ, ಸರ್ ಅದು ಯಾರು ಹೆಚ್ಚಪ್ಪ ನಿಮಗೆ, ಗುರುಗಳು ಹೆಚ್ಚೋ ಅಲ್ಲ ನಿಮ್ಮ ಅಮ್ಮ ಹೆಚ್ಚೋ? ಎಲ್ಲ ಹುಡುಗರು ಎದ್ಬಿಟ್ಟು ಸರ್ ಗುರುಗಳೇ ಹೆಚ್ಚು ಸರ್. ಇವ್ರು ಬಹಳ ಖುಷಿಯಾಗಿ, ಯಾಕೆ ಹೇಳು? ಯಾಕಂದ್ರೆ ನಮ್ಮ ಅಮ್ಮ ನಮ್ಮ ನಿದ್ದೆ ಮಾಡಿಸ್ಲಿಕ್ಕೆ ಕನಿಷ್ಠ 40 ನಿಮಿಷ ತಗೊಳ್ತಾಳೆ, ನೀವು 10 ನಿಮಿಷದಲ್ಲಿ ಎಲ್ಲರನ್ನು ಮಲಗಿಸ್ಬಿಡ್ತಾರಲ್ಲ. ಬೋಧನಾ ಸಾಮರ್ಥ್ಯಂ ಪಾಂಡಿತ್ಯಂ, ಬೋಧನಾಭಿರುಚಿಂ, ಬೋಧನಾ ಸಾಮರ್ಥ್ಯಂ ಗಾಂಭೀರ್ಯಂ. ಎ ಪ್ರೊಫೆಸರ್ ಶುಡ್ ಲುಕ್ ಲೈಕ್ ಎ ಪ್ರೊಫೆಸರ್, ಟಾಕ್ ಲೈಕ್ ಎ ಪ್ರೊಫೆಸರ್, ಅಂಡ್ ಲಿವ್ ಲೈಕ್ ಎ ಪ್ರೊಫೆಸರ್, ನಾಟ್ ಲೆಸ್ ದನ್ ದಟ್. ನಾನು ವಿವರಿಸ್ಲಿಕ್ಕೆ ಹೋಗಲ್ಲ. ಅದೇ ರೀತಿಲಿ ಪ್ರೇರಣಾ ಸಾಮರ್ಥ್ಯಂ, ಆ ಹುಡುಗರಲ್ಲಿ ಯಾರು ವೇಸ್ಟ್ ಬಾಡಿ ಇಲ್ಲ ಸರ್, ಎಲ್ಲ ಏನೋ ಒಂದು ಕಲೆ ಇದೆ, ಅದನ್ನ ಈಚೆಗೆ ತನ್ನಿ. ಜಗನಾಚಾರಿ ಪಾಪ ಕಲ್ಲು ಕೆತ್ತಾ ಇದ್ದ, ನಿಮ್ಗೆ ಗೊತ್ತಲ್ಲ ಜಗನಾಚಾರಿ ಯಾರು ಅಂತ? ಗೊತ್ತಿರ್ಬೇಕಲ್ಲ, ಬೇಲೂರು ಹಲ್ಲಲ್ಲಿ ಮಾಡಿದವನು. ಎಲ್ಲರಿಗೂ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ, ಪರವಾಗಿಲ್ಲ. ಆಗ ಯಾರ ಕೇಳಿದ್ರು ಕಲ್ಲು ಕೆತ್ತುವಾಗ, ಅಪ್ಪ ಏನ್ ಮಾಡ್ತಾ ಇದ್ದಿ? ಅವನು ಕಲ್ಲು ಕೆತ್ತೆ ಅಂತ ಹೇಳಿಲ್ಲ. ಆಚಾರ್ಯ ಏನ್ ಹೇಳ್ತಾನೆ ಗೊತ್ತಾ? ಈ ಕಲ್ಲ ಬಂಡೆಯ ಮೇಲೆ ಕಲ್ಲು ಮುಳ್ಳುಗಳು ಎಲ್ಲ ಆವರಿಸಿದೆ, ಒಳಗೆ ಒಂದು ಸುಂದರವಾದ ಮೂರ್ತಿ ಅಡಗಿ ಕೂತಿದೆ, ಅದು ನೀಚಕ್ಕೆ ತರ್ತಾ ಇದೆ. ಟೀಚರ್ ಶುಡ್ ಡೂ ದಟ್ ಜಾಬ್. ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಸಮಥಿಂಗ್ ಟು ಬ್ರಿಂಗ್ ಔಟ್, ಬ್ರಿಂಗ್ ಇಟ್ ಔಟ್. ಪ್ರೇರಣಾ ಸಾಮರ್ಥ್ಯಂ. ಅದೇ ರೀತಿ ಯು ಶುಡ್ ಬಿ ಎ ಗುಡ್ ಎಕ್ಸಾಮಿನರ್. ದ ಓನ್ಲಿ ಒನ್ ಎಥಿಕ್ಸ್ ಆಫ್ ಎಕ್ಸಾಮಿನೇಷನ್: ಡಿಸರ್ವಿಂಗ್ ಶುಡ್ ನಾಟ್ ಫೇಲ್, ಅನ್ಡಿಸರ್ವಿಂಗ್ ಶುಡ್ ನಾಟ್ ಪಾಸ್. ಫೇಲಿಂಗ್ ಎವ್ರಿಬಡಿ, ಗಿವಿಂಗ್ ಈಕ್ವಲ್ ಮಾರ್ಕ್ಸ್ ಎವ್ರಿಬಡಿ ಇಸ್ ನಾಟ್ ಎ ಗುಡ್ ಎಕ್ಸಾಮಿನೇಷನ್. ಅದೇ ರೀತಿಯಲ್ಲಿ ಯು ಶುಡ್ ಬಿ ಎ ಗುಡ್ ರಿಸರ್ಚ್ ವರ್ಕರ್. ಐ ಆಮ್ ವೆರಿ ಪ್ಲೀಸ್ ಟು ಸೀ ದ ರಿಸರ್ಚ್ ಗೋಯಿಂಗ್ ಆನ್. ವಂಡರ್ಫುಲ್. ಅದು ಎಂತಹ ರಿಸರ್ಚ್ ಇರಬೇಕಂದ್ರೆ ಯು ಶುಡ್ ಬಿ ಯೂಸ್ಫುಲ್, ಇಕನಾಮಿಕಲ್, ಟೈಮ್ ಬೌಂಡ್, ಅಂಡ್ ಸೊಸೈಟಿಗೆ ಹೆಲ್ಪ್ ಆಗುತ್ತೆ. ತುಂಬಾ ತಳಿಗಳನ್ನ ತಂದಿದ್ದೀರಿ, ಅದ್ಭುತವಾದ ಕೆಲಸ. ಆದ್ರೆ ನಮ್ಮ ದೇಶದಲ್ಲಿ ರಿಸರ್ಚ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ನನಗೆ ಈಗಲೂ ನೆನಪಾಗಿದ್ದೆ, ನಾನು ಓದ್ತಾ ಇರ್ಬೇಕಾದ್ರೆ ಒಂದು ಥೀಸಿಸ್ ಅಂತ ಅಮೆರಿಕಾ ಕಳಿಸಿಕೊಟ್ಟೆವು. ಆಗ ಇಟ್ ವಾಸ್ ರಿಜೆಕ್ಟೆಡ್. ಅವನು ಬರೀತಾನೆ, ದ ಥೀಸಿಸ್ ವಿಚ್ ವಾಸ್ ಫ್ರೆಂಡ್ ಸೆಂಟ್ ಇಸ್ ಎ ಗುಡ್ ಪೀಸ್, ಬಟ್ ಐ ಆಮ್ ರಿಗ್ರೆಟ್ ಟು ರಿಜೆಕ್ಟ್ ಇಟ್ ಬಿಕಾಸ್ ದ ಗುಡ್ ಪಾರ್ಟ್ ಇಸ್ ನಾಟ್ ಒರಿಜಿನಲ್ ಅಂಡ್ ಒರಿಜಿನಲ್ ಪಾರ್ಟ್ ಇಸ್ ನಾಟ್ ಗುಡ್. ಆ ಕಾರಣಕ್ಕಾಗಿ ರಿಸರ್ಚ್ ಮಾಡಿ, ಒಳ್ಳೆ ಗೈಡ್ ಆಗಿ, ಮಕ್ಕಳಿಗೆ ಬರೀ ಪಾಠ ಹೇಳುವುದಲ್ಲ, ಜೀವನ ಶಿಕ್ಷಣವನ್ನು ಹೇಳಿಕೊಡಿ. ಒಳ್ಳೆಯ ನಾಗರಿಕನಾಗುವುದು ಹೇಗೆ, ಅಪ್ಪ ಅಮ್ಮನಿಗೆ ಹೆತ್ತ ಮಕ್ಕಳಾಗುವುದು ಹೇಗೆ, ಅತಿಥಿಗಳ ಜೊತೆ ವರ್ತಿಸುವುದು ಹೇಗೆ, ಈಗಿನ ಮಕ್ಕಳಿಗೆ ಏನು ಗೊತ್ತಿಲ್ಲ, ಅದೆಲ್ಲ ಹೇಳಿಕೊಡಿ. ಶಿಕ್ಷಣ ಬೇರೆ, ಸಂಸ್ಕಾರ ಬೇರೆ. ಶಿಕ್ಷಣ ಶಾಲಾ ಕಾಲೇಜಿಂದ ಬರ್ತೆ, ಸಂಸ್ಕಾರ ಮನೆಯಿಂದ ಬರಬೇಕು. ಆ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರ ಕೊಡಬೇಕು. ಒಂದು ಮಾತು ಹೇಳ್ತೇನೆ ಸರ್, ಮಕ್ಕಳಿಗೆ ನೀವು ಏನಾದರೂ ಮಾಡಿ, ಹೇಗಾದರೂ ಮಾಡಿ, ಆಸ್ತಿ ಪಾಸ್ತಿ ಮಾಡಿಡ್ಬೇಡಿ. ಒಳ್ಳೆಯ ಶಿಕ್ಷಣ ಕೊಡಿ ಸಾಕು, ಸಂಸ್ಕಾರ ಕೊಡಿ, ಅವೇ ನಿಮ್ಮ ದೊಡ್ಡ ಆಸ್ತಿ ಆಗ್ತಾರೆ. ಇದು ಸತ್ಯ. ಸುಶಿಕ್ಷಿತರಲ್ಲ, ಸುಸಂಸ್ಕೃತರಲ್ಲ. ಟು ಟೆಲ್ ಯು, ಈ ದೊಡ್ಡ ಪೇಟೆಗಳಲ್ಲಿ ಬೆಂಗಳೂರಿಗೆ ಬನ್ನಿ, ದೊಡ್ಡ ದೊಡ್ಡ ಮೀಟಿಂಗ್ಗಳು ನಡೀತವೆ. ಎಲ್ಲ ಸೂಟ್ ಗೀಟ್ ಹಾಕಿ ಕೂತಿರ್ತಾರೆ, ಎಲ್ಲ ಕಂತ್ರಿಗಳು ಒಳಗೊಳಗೆ ಬತ್ತಿ ಇಡ್ತಾ ಇರ್ತಾರೆ ಒಬ್ಬರಿಗೆ. ಅದೇ ರೀತಿಯಲ್ಲಿ ಸುಸಂಸ್ಕೃತರೆಲ್ಲ ಸುಶಿಕ್ಷಿತರೇ ಆಗಬೇಕಾಗಿಲ್ಲ. ಟೀಚರ್ಸ್ ಮಾಡಬೇಕಾದಂತ ಒಂದೇ ಒಂದು ಕೆಲಸ ಅಂತ ಬಹಳ ಸೂಕ್ಷ್ಮ ಹೇಳಿದ್ರೆ, ಲವ್ ಯುವರ್ ಪ್ರೊಫೆಷನ್, ಲವ್ ಯುವರ್ ಸಬ್ಜೆಕ್ಟ್, ಲವ್ ಯುವರ್ ಸ್ಟೂಡೆಂಟ್. ಕಷ್ಟಪಟ್ಟು ಪಾಠ ಹೇಳಬಾರ್ದು, ಇಷ್ಟಪಟ್ಟು ಪಾಠ ಹೇಳಬೇಕು. ಆಗ ನಿಮಗೂ ಸಂತೋಷ, ಅವರಿಗೂ ಸಂತೋಷ. ಅಂಡ್ ಲವ್ ಯುವರ್ ಸ್ಟೂಡೆಂಟ್ಸ್ ಈಕ್ವಲಿ. ಒಂದು ಕಿವಿ ಮಾತು ಹೇಳ್ತೇನೆ, ಏಕ ರೀತಿ, ಏಕ ನೀತಿ, ಏಕ ಪ್ರೀತಿ, ಸಮ ದೃಷ್ಟಿ, ಸಮಾನ ದೃಷ್ಟಿ, ಪ್ರೇಮ ದೃಷ್ಟಿ, ವಿಶಾಲ ದೃಷ್ಟಿ. ಇದು ಆದರ್ಶ ಗುರುವಿನ ಲಕ್ಷಣ. ಅದನ್ನು ಬೆಳೆಸ್ಕೊಳ್ಳಿ. ಋಷಿಯ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಯು ಶುಡ್ ನಾಟ್ ಕಮಾಂಡ್, ಡಿಮಾಂಡ್ ರೆಸ್ಪೆಕ್ಟ್, ಯು ಶುಡ್ ಕಮಾಂಡ್ ಇಟ್.

ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm NAA ಸಿಂಪಡಿಸುವುದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಬಿತ್ತನೆಯಾದ 20-25 ದಿನದ ನಂತರ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ನಂತರ 12-15 ದಿನಗಳ ನಂತರ ಇದನ್ನು ಪುನರಾವರ್ತಿಸಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡ್ಕೋಬಹುದು. ಇನ್ನು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ತಡೆಗಟ್ಟಬಹುದು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶವು ಕಡಿಮೆಯಾಗುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದ್ದು ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಬೇಕಾಗುವ ಉಪ್ಪಿನಂಶ ಅಥವಾ ಖನಿಜ ಮಿಶ್ರಣವನ್ನು ಮೇವಿನ ಜೊತೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕೊಡಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಡಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿಸಿ ಚಳಿಯಿಂದ ರಕ್ಷಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಕೆಲವು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಈಗ ಕೇಳಿ ದೇವದುರ್ಗ ತಾಲೂಕಿನ ಅಡಕಲ್ಗುಡ್ಡ ಗ್ರಾಮದ ಸಿದ್ದಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಹುಟ್ಟಿ ಸ್ವಾರ್ಥ ಕದಿತು ನರ ಜನ್ಮ ನರ ಜನ್ಮ ಹುಟ್ಟಿ ಗೌರವದ ಗುರು ಪಾರ ಬ್ರಹ್ಮ ಜನ್ಮ ನರ ಜನ್ಮ ಮುಖೇ